ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿರಂಗ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವು ಆಲಿಸೋಣ ಬೀಜ ಪರೀಕ್ಷೆಯ ಮಹತ್ವ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಂದಿಗೆ ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಮತ್ತು ಪೇಟೆ ಧಾರಣೆ ಆಲಿಸೋಣ. ಹಾಗಾದರೆ ಮೊದಲಿಗೆ ಬನ್ನಿ, ಬೀಜ ಪರೀಕ್ಷೆಯ ಮಹತ್ವ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ಎಂ ಅವರೊಂದಿಗೆ ಸಂದರ್ಶನವನ್ನು ಆಲಿಸೋಣ. ಮೊದಲಿಗೆ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಜ ಪರೀಕ್ಷೆ ಅಂದರೆ ಏನು, ಬೀಜ ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕು, ಬೀಜ ಪರೀಕ್ಷೆಯನ್ನು ಮಾಡಿಸೋದ್ರಿಂದ ಏನೇನು ಲಾಭಗಳಿದ್ದಾವೆ, ಉತ್ತಮ ಬೀಜ ಅಂದ್ರೇನು, ಉತ್ತಮ ಬೀಜದಿಂದ ಏನು ಪ್ರಯೋಜನಗಳಿದ್ದಾವೆ, ಒಟ್ಟಾರೆ ಬೀಜದ ಮಹತ್ವ ಏನಿದೆ ನಮ್ಮ ಕೃಷಿಯೊಳಗೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಎನ್ ಎಂ ಶಕುಂತಲಾ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶಕುಂತಲಾ ಅವರೇ. ನಮಸ್ಕಾರ. ಮೊದಲನೇದಾಗಿ ಬೀಜ ಪರೀಕ್ಷೆ ಬಗ್ಗೆ ನಾವೆಲ್ಲ ಹೇಳ್ತಾ ಇರ್ತೀವಿ ರೈತರಿಗೆ, ರೈತರು ಬಿತ್ತನೆ ಮಾಡುವಾಗ ಬೀಜ ಪರೀಕ್ಷೆ ಮಾಡಿಸ್ಬೇಕು, ಬೀಜ ಪರೀಕ್ಷೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆ ಇದಾವೆ ಅಂತ ಹೇಳ್ತಾ ಇರ್ತೀವಿ ನಾವೆಲ್ಲ ವಿಜ್ಞಾನಿಗಳು ರೈತರಿಗೆ ಹೇಳ್ತಾ ಇರ್ತೀರಿ. ಹೌದು. ಬೀಜ ಪರೀಕ್ಷೆಯನ್ನ ಯಾಕೆ ಮಾಡಿಸ್ಬೇಕಂತೀರಿ, ಉದ್ದೇಶಗಳೇನು, ಯಾಕೆ ಬೀಜ ಪರೀಕ್ಷೆ ಮಾಡಿಸ್ಬೇಕು? ಇಂದಿನ ಪರಿಸ್ಥಿತಿನ ನೋಡಿಕೊಂಡ್ರೆ ಹಾಗೂ ಮುಂಚೆಯಿಂದನೂ ಮಳೆ ತಡವಾಗಿ ಬರೋದು, ಈ ತರದ ಕೆಲವೊಂದು ತೊಂದರೆಗಳಿಂದ ಉತ್ತಮ ಬೀಜ ಮುಂಗಾರು ಹಂಗಾಮಿನ ಮುಂಚೆ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಒಂದು ಕಷ್ಟದಲ್ಲಿ ರೈತರು ತಾವೇ ಸಂಗ್ರಹ ಮಾಡಿರ್ತಕ್ಕಂಥ ಬೀಜಗಳನ್ನು, ಅವರು ಬಿತ್ತನೆಗೆ ಉಪಯೋಗಿಸಬೇಕಾಗಿರ್ತಕ್ಕಂಥ ಬೀಜಗಳನ್ನು ಬೀಜ ಪರೀಕ್ಷೆ ಮಾಡ್ಕೊಂಡು ಬಿಟ್ಟು ಬಿತ್ತನೆ ಮಾಡೋದು ಒಳ್ಳೆಯದು. ಯಾಕಪ್ಪ ಅಂತಂದರೆ, ಬಿತ್ತನೆ ಬೀಜಗಳ ಗುಣಮಟ್ಟ ನಾವು ಕಂಡುಹಿಡಿಯೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಹಾಗೆಯೇ ಅವುಗಳ ಬಿತ್ತನೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನಾವು ನಿರ್ಧಾರ ಮಾಡ್ಬೋದು. ಈ ಗುಣಮಟ್ಟದ ತೊಂದರೆಗಳಿಗೆ ಏನು ಕಾರಣ ಇದೆ, ಕಡಿಮೆ ಯಾಕೆ ಆಯ್ತಪ್ಪ ಗುಣಮಟ್ಟ, ರೋಗ ಇದೆಯಾ, ಮೊಳಕೆ ಪ್ರಮಾಣ ಕಡಿಮೆ ಇದೆಯಾ, ರೋಗ ಇದ್ರೆ ಅದಕ್ಕೆ ಬೀಜೋಪಚಾರ ಮಾಡಬೇಕಾಗತ್ತೆ, ಮೊಳಕೆ ಪ್ರಮಾಣ ಕಡಿಮೆ ಇತ್ತು ಅಂತಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಬೀಜಗಳನ್ನ ಬಿತ್ತನೆಗೆ ಉಪಯೋಗಿಸಬೇಕಾಗತ್ತೆ. ಅವುಗಳ ನಿವಾರಣೆಯನ್ನು ನಾವು ಮುಂಚೆನೆ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಬಿತ್ತನೆಗೆ ನಾವು ಹೋಗ್ಬೋದು. ಅದು ಅಲ್ಲದೆ ಬೀಜ ಒಣಗಿಸ್ಬೇಕಾ, ಇನ್ನು ಹೆಚ್ಚಿಗೆ ಸಂಸ್ಕರಣೆ ಏನಾದರೂ ಮಾಡಿಬಿಟ್ಟು ಅದಕ್ಕೆ ನಾವು ಬಿತ್ತನೆಗೆ ಬೀಜವನ್ನು ಉಪಯೋಗಿಸ್ಬೇಕಾ ಅಂತ ಗೊತ್ತಾಗುತ್ತೆ. ಅದು ಅಲ್ಲದೆ ಬೀಜ ಪ್ರಮಾಣಕ್ಕೋಸ್ಕರ ಬೀಜಗಳ ಗುಣಮಟ್ಟ ಪರೀಕ್ಷೆ ಮಾಡಿ ಅವುಗಳ ಗುಣಮಟ್ಟದ ಯೋಗ್ಯತೆ ಹೆಚ್ಚಿನ ಮಾರಾಟ ಬೆಲೆ ದೊರೆಯುವಂತೆ ನಾವು ಮಾಡ್ಕೋಬಹುದು. ಈಗ ಅದರಲ್ಲಿ ಗುಣಮಟ್ಟ ಜಾಸ್ತಿ ಇದೆ ಅಂದ್ರೆ ಬೇಡಿಕೆ ಜಾಸ್ತಿ ಬರುತ್ತೆ, ಬೆಲೆ ಜಾಸ್ತಿ ಬರುತ್ತೆ, ಅದರಿಂದ ಲಾಭನೂ ಆಗುತ್ತೆ ಅವರಿಗೆ. ಬೀಜ ಸಂಬಂಧಿ ವಿಷಯಗಳ ಬಗ್ಗೆ ಸಂಶೋಧನೆ ಪರೀಕ್ಷಾ ವಿಧಿ ವಿಧಾನಗಳನ್ನು ಸಹ ನಾವು ಅದಕ್ಕೆ ಒದಗಿಸ್ಕೊಡ್ಬಹುದು. ಈಗ ಬೀಜ ಪರೀಕ್ಷೆ ಮಾಡಿ ಬಿತ್ತನೆಗೆ ಹೋಗೋದು ಬಹಳಷ್ಟು ಸೂಕ್ತ. ಅಂದ್ರೆ ಉತ್ತಮ ಬೀಜ ಅನ್ನೋದನ್ನ ನಿರ್ಧಾರ ಮಾಡಬೇಕಾದ್ರೆ ಬೀಜ ಪರೀಕ್ಷೆಯನ್ನು ಮಾಡಿಸ್ಬೇಕು. ಈ ನೋಡಿ, ಹಿಂದಕ್ಕೆಲ್ಲ ಕೃಷಿ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಅಜ್ಜ ಮುತ್ತಜ್ಜರು ಕೃಷಿಯನ್ನು ಮಾಡ್ತಾ ಇದ್ರು, ಅವರು ಬಿತ್ತನೆ ಮಾಡ್ತಾ ಇದ್ರು. ಈ ಪರೀಕ್ಷೆಗಳು ಏನು ಇರಲಿಲ್ಲ. ಇತಿಹಾಸ ಇದಕ್ಕೆ ಬೀಜ ಪರೀಕ್ಷೆ ಯಾವಾಗಿಂದ ಪ್ರಾರಂಭ ಅಂತೀರಿ? ಇತ್ತೀಚೆಗೆ ಪ್ರಾರಂಭ ಆದದ್ದ ಇದು ಹೇಗೆ? ಇದು ಇತ್ತೀಚಿನ ದಿನದಿಂದ ಅಂತಲ್ಲ, ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ರು ಇದನ್ನ. ಆದ್ರೆ ಅವರು ಅದು ಗೊತ್ತಿರಲಿಲ್ಲ, ಇದು ಬೀಜ ಪರೀಕ್ಷೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಅವ್ರದೇ ಒಂದು ಪದ್ಧತಿ ಇತ್ತು. ಹೇಗೆ ಅಂತಂದ್ರೆ, ಹೊಲದಲ್ಲಿ ಓಡಾಡ್ತಾ ಇದ್ರು ಬೆಳಿಗ್ಗೆನೆ, ಆಹಾರಕ್ಕಾಗಿ ಬೆಳೆದಿರ್ತಕ್ಕಂಥ ಬೆಳೆನಲ್ಲಿ ಸದೃಢವಾಗಿ ಬಂದಿರತಕ್ಕಂಥ ಬೆಳೆಗಳನ್ನ, ಅದರಲ್ಲೂ ತೆನೆಗಳನ್ನ ಹುಡುಕಿ ರೋಗರಹಿತವಾಗಿರ್ತಕ್ಕಂಥ ಗಿಡಗಳನ್ನ ಆಯ್ಕೆ ಮಾಡಿಟ್ಕೊಂಡು ನಂತರ ಅವನ್ನ ಬಿತ್ತನೆಗೆ ಉಪಯೋಗಿಸ್ತಾ ಇದ್ರು. ಅವುಗಳನ್ನ ಏನ್ ಮಾಡ್ತಾ ಇದ್ರು, ಮನೆಯಲ್ಲಿ ಪಡ್ಸಾಲೆಯಲ್ಲಿ ಜಂತಿಯಲ್ಲೆಲ್ಲ ತೂಗ್ಬಿಟ್ಟು ಗಾಳಿ ಆಡೋ ರೀತಿನಲ್ಲಿ ಇಟ್ಕೊಂಡು, ಆಮೇಲೆ ಅದನ್ನ ಬೀಜಗಳನ್ನ ತೆಗೆದ್ಬಿಟ್ಟು ಬೊಂಬು ಅಥವಾ ಬಿದಿರು ಅಥವಾ ಮಣ್ಣಿನ ಮಡಿಕೆಗಳಲ್ಲಿ ಚೆನ್ನಾಗಿ ಸೂಕ್ತವಾಗಿ ಗಾಳಿ ಆಡತಕ್ಕಂತ ಪ್ರದೇಶದಲ್ಲಿ ಸಂಗ್ರಹಣ ಮಾಡಿ ಇಡ್ತಿದ್ರು. ಅದ್ರ ಜೊತೆಗೆ ಬೇವಿನ ಎಲೆಗಳು, ಬೂದಿ, ಔಡ್ಲ ಎಲೆಗಳು ಇವೆಲ್ಲವನ್ನೂ ಹಾಕಿ ಸಂಗ್ರಹಣ ಮಾಡೋದ್ರಿಂದ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಈ ರೀತಿ ಅವರು ಬಿತ್ತನೆಗೆ ಉಪಯೋಗಿಸ್ತಕ್ಕಂತ ಬೀಜಗಳನ್ನ ಅವ್ರು ಸಂಗ್ರಹಣೆ ಮಾಡಿರ್ತಾ ಇದ್ರು. ಆದ್ರೆ ಇವನ್ನ ನಾವು ಅವ್ರು ಪರೀಕ್ಷೆ ಮಾಡೋದು ಯಾವ ರೀತಿ ಅಂದ್ರೆ, ಹಬ್ಬ ಮುಂದೆ ಹಬ್ಬ ಬರ್ತಕ್ಕಂತ ದಿನಗಳಲ್ಲಿ ಮಡಿಕೆಗಳಲ್ಲಿ ಅವುಗಳನ್ನ ಸಸಿಗಳನ್ನ ನಾಟಿ ಮಾಡಿ ಅವು ಎಷ್ಟು ಸಸಿಗಳು ಹುಟ್ಟುತ್ತವೆ ಅನ್ನೋದನ್ನ ಅದು ಪೂಜೆಗೆ ಇಡೋದ್ರ ಮೂಲಕ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಚೆನ್ನಾಗಿ ಬಂತು ಅಂತಂದ್ರೆ ಒಳ್ಳೆ ಬೀಜ ಇದೆ ಅಂತ ಹೇಳಿ ಅವ್ರು ಈ ರೀತಿಯಾಗಿ ಮಾಡ್ಕೋತಾ ಇದ್ರು. ಈಗ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದ ನಂತರ ಬಹಳಷ್ಟು ಹಲವಾರು ರೀತಿ ತಳಿಗಳು ಅಭಿವೃದ್ಧಿ ಹೊಂದಿರತಕ್ಕಂಥ ಸಂಕರಣ ತಳಿಗಳು ಇವೆಲ್ಲವೂ ಬಿಡುಗಡೆ ಆಗಿರೋದ್ರಿಂದ, ಹಾಗೆಯೇ ಅದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ, ಆಮೇಲೆ ಬೀಜದ ಅಭಾವನೂ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತಾರೆ, ಮಾರಾಟ ಮಾಡೋರೆಲ್ಲ ಕಲಬೆರಕೆ ಮಾಡ್ತಾ ಇದ್ದಾರೆ. ಅದು ಕಲಬೆರಕೆ ಆಗಿದೆಯೋ ಇಲ್ವೋ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೂ ಸಹ ಈ ಒಂದು ರೀತಿಯಾಗಿರ್ತಕ್ಕಂಥ ಉತ್ತಮ ಬೀಜಗಳು ಅವರಿಗೆ ಸಿಗಬೇಕಲ್ಲ. ಕಳಪೆ ಬೀಜಗಳು ಅವರಿಗೆ ಕಡಿಮೆ ಆಗಬೇಕು, ಕಳಪೆ ಬೀಜದಿಂದ ಹಾನಿ ತಪ್ಪಿಸ್ಕೋಬೇಕು ಅಂತಂದ್ರೆ ಅವರು ಬೀಜ ಪರೀಕ್ಷೆಯನ್ನು ಮಾಡ್ಕೋಬೇಕು. ಹಾಗೇನೆ ಈ ರೀತಿಯಾಗಿರ್ತಕ್ಕಂಥ ಒಂದು ಬೀಜ ಪರೀಕ್ಷೆ ಮಾಡ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ 1816 ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಆಯಿತು. ಅಲ್ಲಿ ಯಾಕಾಯ್ತಪ್ಪ ಅಂದ್ರೆ, ಕಳಪೆ ಮಟ್ಟದ ಕ್ಲೋವರ್ ಹುಲ್ಲಿನ ಬೀಜಗಳ ಮಾರಾಟ ಕಾಯ್ದೆಯನ್ನ ಮಂಡಿಸಿದ್ರು ಅವರು. ಕಳಪೆ ಮಟ್ಟದ ಬೀಜಗಳ ಮಾರಾಟ ಜಾಸ್ತಿ ಆಯ್ತು ಅಲ್ಲಿ, ಅಲ್ಲಿಂದ ಶುರು ಆಯ್ತು. ಇದಕ್ಕೊಂದು ಬೀಜ ಪರೀಕ್ಷೆ ಅನ್ನೋದು ಇರಬೇಕು, ಅದು ಇದೊಂದು ಟೆಸ್ಟಿಂಗ್ ಇರಬೇಕು ಅಂತ ಹೇಳಿ. ಅದಲ್ದೇ 1869 ವಿಶ್ವದಲ್ಲಿ ಮೊಟ್ಟ ಮೊದಲ ಬೀಜ ಪರೀಕ್ಷಾ ಕೇಂದ್ರವನ್ನ ಪ್ರೊಫೆಸರ್ ಫ್ರೆಡ್ರಿಚ್ ನಬ್ಬೆ ಅಂತ ಒಬ್ಬ ವಿಜ್ಞಾನಿ ಮಾಡ್ತಾನೆ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಬೇಕಪ್ಪ ಅಂತಂದ್ರೆ, ಯಾಕಂದ್ರೆ ಬೀಜ ಪರೀಕ್ಷೆಯ ಒಂದು ಅನೇಕ ದೇಶಗಳಲ್ಲಿ ಒಂದು ಕ್ರಾಂತಿ ತರನೇ ಆಯ್ತು ಅಂತ ಹೇಳ್ಬೋದು ನಾವು. ಯಾಕೆ ಅಂತಂದ್ರೆ 1907 1910 ಯುರೋಪ್ ದೇಶದಲ್ಲಿ ಸುಮಾರು 12,000-13,000 ತನಕನು ತರಕಾರಿ ಬೀಜಗಳ ಮಾದರಿಯನ್ನ ಮಾರುಕಟ್ಟೆಯಿಂದ ಸಂಗ್ರಹಣೆ ಮಾಡಿ ಪರೀಕ್ಷೆ ಮಾಡಿದಾಗ ಎಲ್ಲಾ ಮೊಳಕೆ ಪರೀಕ್ಷೆ ಪ್ರಮಾಣ 60%+ ಕಡಿಮೆ ಇತ್ತು. ಅವಾಗ ಏನ್ ಮಾಡ್ಬೇಕು ರೈತರು, ಇದು ಈ ರೀತಿ ಅಲ್ಲಿರ್ತಕ್ಕಂತ ಜನ ಎಲ್ಲ ಇದಕ್ಕೆ ದಂಗೆ ಎದ್ದು 19th century ಈ ರೀತಿ ಬಹಳಷ್ಟು ಆಗಿರೋದ್ರಿಂದ ಇದನ್ನ ತಡಿಬೇಕು, ಕಲಬೆರಕೆ ಆಗೋದನ್ನ ತಡಿಬೇಕು ಅಥವಾ ಈ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಿ ಸಿಗೋಂಗ್ ಮಾಡ್ಬೇಕು ಅಂತ ಹೇಳಿ ಕ್ರಮೇಣವಾಗಿ ಎಲ್ಲಾ ವಿಶ್ವದಾದ್ಯಂತ ಎಲ್ಲಾ ಕಡೆನೂ ಈ ಬೀಜ ಪರೀಕ್ಷಾ ಕೇಂದ್ರಗಳು ಶುರು ಆಯ್ತು. 1918 ಮೊತ್ತ ಮೊದಲನೇದಾಗಿ ಬೀಜ ಆರೋಗ್ಯ ಪರೀಕ್ಷಾಲಯವನ್ನ ನೆದರ್ಲ್ಯಾಂಡಿನ ವ್ಯಾಜಿನೆಂಜನ್ನಲ್ಲಿ ಸ್ಥಾಪನೆ ಮಾಡಿದ್ರು. ಆಮೇಲೆ 1966 ರಾಷ್ಟ್ರೀಯ ಬೀಜ ಸಂಗ್ರಹಣೆ ಮತ್ತು ಪರೀಕ್ಷಾಲಯವನ್ನು ಹಿರಾಸುಟಕ ಅಂತ ಹೇಳಿ ಜಪಾನ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ರೀತಿ ಒಂದು ಬೀಜ ಪರೀಕ್ಷಾ ಘಟಕದ ಉದ್ದೇಶ, ಪರೀಕ್ಷೆನ ಯಾಕೆ ಮಾಡಿಸ್ಬೇಕು, ಇದರಿಂದ ನಾವು ಕಳಪೆ ಗುಣಮಟ್ಟ ಬೀಜವನ್ನು ಮಾರಾಟ ಮಾಡೋದಾಗ್ಲಿ ಬಳಸೋದನ್ನ ಕಡಿಮೆ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ಈ ಪರೀಕ್ಷಾ ಕೇಂದ್ರಗಳು ಪ್ರಾರಂಭ ಮಾಡಿದ್ರು. ರೈತರ ಆಂದೋಲನ ರೀತಿಯೊಳಗ ರೈತರ ಆಂದೋಲನದಿಂದ ಪ್ರಾರಂಭ ಆಯ್ತು. ಈಗ ಕರ್ನಾಟಕ ರಾಜ್ಯದಲ್ಲಿ ಬೀಜ ಪರೀಕ್ಷೆ ಮಾಡಿಸ್ಲಿಕ್ಕೆ ಏನು ಅನುಕೂಲತೆಗಳಿದಾವೆ ರೈತರು? ಬೀಜ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿದಾವೆ ಕರ್ನಾಟಕ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯದಲ್ಲಿ ಈಗ ಬೆಂಗಳೂರು, ಮತ್ತೆ ಧಾರವಾಡ, ಮತ್ತೆ ರಾಯಚೂರು. ಈ ರಾಯಚೂರು ಪ್ರದೇಶದಲ್ಲಿ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು ಬರ್ತವೆ. ಅದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕಂತಂದ್ರೆ, 1965 ಬೀಜ ಪರೀಕ್ಷಾ ಕೇಂದ್ರ ಲಾಲ್ಬಾಗ್ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿದ್ರು. 1968 ಬೀಜ ಪರೀಕ್ಷಾ ಕೇಂದ್ರ ಹೆಬ್ಬಾಳಲ್ಲಿ ಒಂದು ಮಾಡಿದ್ರು. 1985 ಬೀಜ ಪರೀಕ್ಷಾ ಕೇಂದ್ರ ಧಾರವಾಡಲ್ಲಿ ಮಾಡಿದ್ರು. ಆಮೇಲೆ ಬೆಂಗಳೂರಲ್ಲಿ ಇನ್ನೊಂದು ಇದರಲ್ಲಿ ಬೀಜ ಪ್ರಮಾಣ ಸಂಸ್ಥೆ ಹತ್ರ ಅದೊಂದು ಮಾಡಿದ್ರು. ಬೀಜ ಪರೀಕ್ಷಾ ಕೇಂದ್ರ ದಾವಣಗೆರೆಯಲ್ಲಿ ಒಂದಿದೆ, ಗಂಗಾವತಿಯಲ್ಲಿ ಒಂದಿದೆ, ಧಾರವಾಡದಲ್ಲಿ ಬೀಜ ಪ್ರಮಾಣ ಸಂಸ್ಥೆಯವ್ರ ಜೊತೆಗೆ ಒಂದಿದೆ. ಬೀಜ ಪರೀಕ್ಷಾ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಹಾಗೆಯೇ ಬೀಜ ಪರೀಕ್ಷಾ ಕೇಂದ್ರ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೂ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಒಂದಿದೆ. ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಬೀಜ ಪರೀಕ್ಷಾ ಕೇಂದ್ರ ಇದೆ, ಬೀಜ ಘಟಕದ ಅಡಿಯಲ್ಲಿ ಇದೆ. ಅಲ್ಲಿ ಹೋದ ವರ್ಷದಿಂದ ಶುರು ಮಾಡಿದ್ದಾರೆ. ಅದರಲ್ಲಿ ಈಗ ರೈತರು ಬೀಜ ಪರೀಕ್ಷಾ ಕೇಂದ್ರಗಳಿಗೆ ಈಗ ಬೀಜಗಳನ್ನು ಚೆನ್ನಾಗಿದೆಯೋ ಇಲ್ಲನೋ ತಿಳ್ಕೊಳ್ಳಿ, ಯಾಕಂದ್ರೆ ರೈತರು ಮಣ್ಣು ಪರೀಕ್ಷೆ ಹೇಗೆ ಮಾಡ್ತಾರೆ, ಹಾಗೆ ಬೀಜ ಪರೀಕ್ಷೆಯನ್ನು ಮಾಡಿಸ್ಬೋದು ಅಂದಿರೋ ತಾವು ಹೇಗೆ ಬೀಜ ಪರೀಕ್ಷೆಯನ್ನು ಮಾಡಿಸಬಹುದು. ಅದಕ್ಕೆ ಅದೇ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ, ಅದೇ ರೀತಿ ಆಗಿರ್ತಕ್ಕಂಥ ರೀತಿಯಲ್ಲಿ ಅವರು ಮಾದರಿಯನ್ನು ಸಲ್ಲಿಸಬೇಕು. ಹೇಗೆ ಮಾದರಿಗಳು ಹೇಗಿರಬೇಕು, ರೈತರು ಬೀಜ ಪರೀಕ್ಷೆಗೆ ಕಳಿಸ್ಬೇಕಾದ್ರೆ ಯಾವ ರೀತಿ ಇರಬೇಕಂತಿರ್ತಾವೆ, ಏನೇನು ಒಂದು ಅಲ್ಲಿ ನಿಯಮಗಳನ್ನಿಟ್ಟುಕೊಂಡು ಕಳಿಸ್ಬೇಕಾಗತ್ತೆ ರೈತರು ಬೀಜ ಪರೀಕ್ಷೆಗೆ? ರೈತರು ಈ ಬೀಜ ಮೊಳಕೆ ಪರೀಕ್ಷೆ ಮತ್ತು ಭೌತಿಕ ಪರೀಕ್ಷೆಯಿಂದ ಮುಂಚಿತವಾಗಿ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ, ಬೀಜಗಳನ್ನು ಚೆನ್ನಾಗಿ ತಾವೇನು ಬಿತ್ತನೆಗಾಗಿ ಇಟ್ಕೊಂಡಿರ್ತಾರೆ ಅದನ್ನು ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು. ಅಂದರೆ ಅದನ್ನು ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ತೂರಿಬಿಟ್ಟು ಚೆನ್ನಾಗಿ ನಂತರ ಜರಡಿ ಹಿಡಿಬೇಕು. ಅವರು ಬೀಜ ಸಂಸ್ಕರಣಾ ಘಟಕದಲ್ಲಿ ಏನು ಬಳಸ್ತಾರಲ್ಲ ಆ ಥರ ಗಾತ್ರದ ಜರಡಿ ಬಳಸದೇ ಇದ್ರೂ ಪರವಾಗಿಲ್ಲ, ಅದಕ್ಕೆ ಹತ್ತಿರ ಹತ್ತಿರ ಇರತಕ್ಕಂಥ ಗಾತ್ರದ ಜರಡಿಗಳನ್ನು ಬಳಸಬೇಕು. ಯಾಕಪ್ಪ ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಒಂದೇ ಗಾತ್ರದ ಬೀಜಗಳನ್ನು ನಾವು ಅದರಿಂದ ಪಡಿಬೋದು. ಉದಾಹರಣೆಗೆ ಭತ್ತದಲ್ಲಿ ಕೋರ್ಸ್ ವೆರೈಟಿಗೆ 1.85 mm ಸ್ಲಾಟೆಡ್, ಫೈನ್ ವೆರೈಟೀಸ್ಗೆ 1.60 ಸ್ಲಾಟೆಡ್ ಬಳಸಬೇಕು. ತೊಗರಿನಲ್ಲಿ 3.5-4 mm ರೌಂಡ್ ಅಂದರೆ ದುಂಡನೆ ಗಾತ್ರದ ಜರಡಿ, ಕಡಲಿನಲ್ಲಿ 5-6 mm ದುಂಡನೆ ಗಾತ್ರದ ಜರಡಿ ಬಳಸೋದ್ರಿಂದ ಒಂದೇ ಗಾತ್ರದ ಬೀಜಗಳನ್ನು ಪಡಿಬೋದು. ಹಾಗೆಯೇ ಕಸ ಕಡ್ಡಿ ಮತ್ತು ಕಳೆ ಬೀಜಗಳು ಮತ್ತು ಏನಾದರೂ ಇದ್ದರೆ ಅದನ್ನು ಬೇರ್ಪಡಿಸ್ಬೋದು. ಈ ರೀತಿ ನಾವು ಸ್ವಚ್ಛ ಮಾಡಿ ಬೇರೆ ಬೇರೆ ಬೆಳೆ ಬೀಜಗಳಿಗೆ, ಉದಾಹರಣೆಗೆ ಈಗ ಕಡಲೆ, ತೊಗರಿ, ಸೋಯಾ ಅವರೆ, ಗೋವಿನ ಜೋಳ ಇವಕ್ಕೆಲ್ಲಕ್ಕೂ 1 kg ಬೀಜಗಳನ್ನು ಅವ್ರ ಪರೀಕ್ಷೆಗೆ, ಬೀಜ ಮಾದರಿಯನ್ನು ಅವ್ರ ಪರೀಕ್ಷೆಗೆ ಕಳಿಸ್ಬೇಕು. ರೈತರ ಸ್ಯಾಂಪಲ್ಗಳಿಗೆ, ರೈತರ ಮಾದರಿಗಳಿಗೆ ಅವರು ಏನು ಚಾರ್ಜ್ ಮಾಡುವುದಿಲ್ಲ, ಅವೆಲ್ಲ ಫ್ರೀ ಆಗಿರ್ತದೆ. ಅಕಸ್ಮಾತ್ ಅವರು ಬೀಜೋತ್ಪಾದನೆ ನಾವು ಮಾಡಿದ್ದೀವಿ, TL ಸೀಡ್ಸ್ನ ನಾವು ಬೇರೆ ಕಡೆ ಸೋರ್ಸಲ್ಲಿ ತೊಗೊಂಡು ಬಂದುಬಿಟ್ಟು ನಾವೀಗ TL ಸೀಡ್ಸ್ನ ನಾವು ಮಾಡ್ಕೊಂಡಿದ್ದೀವಿ, ಇದನ್ನೇ ನಾವು ರೈತರಿಂದ ರೈತರಿಗೆ ಹಂಚ್ಕೋತೀವಿ ಅನ್ನೋದಾದರೆ ಆ ಥರದ TL ಸೀಡ್ಸ್ಗಳಿಗೆ 150 rupees ಚಾರ್ಜ್ ಮಾಡ್ತಾರೆ. ಈಗ ಸುಮಾರು 6,000 ಹೆಚ್ಚು ಮಾದರಿಗಳನ್ನು ಈಗಾಗಲೇ ಬೀಜ ಪ್ರಮಾಣನ ಸಂಸ್ಥೆ ರಾಯಚೂರಲ್ಲಿ ಇದೆಯಲ್ಲ, ಅವ್ರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗದಿಂದ ಬಂದಿರತಕ್ಕಂಥ ಎಲ್ಲ. ಅಂದರೆ ಈಗ ಕೇವಲ ನಾವು 6,000 ಜಾಸ್ತಿ ನೋಡಿದ್ದೀವಿ, ಇನ್ನೂ ಜಾಸ್ತಿ ಪ್ರಮಾಣದ ರೈತರು ಇದಕ್ಕೆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ಅಕಸ್ಮಾತ್ ಆಗಿ ಹೌದಪ್ಪ ಇದಕ್ಕೆ ಯಾಕೆ ಖರ್ಚು ಮಾಡಬೇಕು, ಇದಕ್ಕೆ ಯಾಕೆ ಅಲ್ಲಿ ತನಕ ಹೋಗ್ಬಿಟ್ಟು ನಾವು ಹೋಗ್ಬೇಕು, ಆಮೇಲೆ ಈಗಂತೂ ಆಗೋದು ಸ್ವಲ್ಪ ಕಳಿಸೋದು ಕಷ್ಟ, ಅವಾಗ ಏನು ಮಾಡಬೇಕು, ತಾವು ರೈತರು ತಾವು ಮನೆಯಲ್ಲೇ ಪರೀಕ್ಷೆಗಳನ್ನು ನಾವು ಮಾಡಬಹುದು. ಅಂದ್ರೆ ಮೊಳಕೆ ಪರೀಕ್ಷೆಯನ್ನು ಮಾತ್ರ ಮಾಡಬಹುದು, ಮೊಳಕೆ ಪರೀಕ್ಷೆ ಜೊತೆಗೆ ಅವರು ಭೌತಿಕ ಶುದ್ಧತೆಯನ್ನು ಕಾಪಾಡ್ಕೋಬಹುದು. ಈ ಜರಡಿ ಮಾಡೋದ್ರಿಂದ ಅನೇಕ ಕಸ ಕಡ್ಡಿ ಎಲ್ಲಾ ವಸ್ತುಗಳು ಅದರಿಂದ ಬೇರೆ ಬೇರೆ ಜಾತಿ ಬೀಜಗಳು ಹೋಗ್ಬಿಡ್ತವೆ, ಎಲ್ಲ ಗಟ್ಟಿಯಾಗಿರ್ತಕ್ಕಂಥ ಬೀಜಗಳನ್ನು ಒಂದೇ ಗಾತ್ರದ ಬೀಜಗಳು ಇರಬೇಕು, ಶುದ್ಧವಾಗಿರ್ಬೇಕು ಭೌತಿಕವಾಗಿ ನೋಡ್ಲಿಕ್ಕೆ. ಅದನ್ನ ಅವರು ತಾವು ಮನೆಯಲ್ಲೇ ಮಾಡ್ಕೋಬಹುದು ಆ ತರದ್ದು. ಆ ಭೌತಿಕ ಶುದ್ಧತೆ ಏನೇ ಬಹಳಷ್ಟು ಕಸ ಇರಬಾರ್ದು, ಆಮೇಲೆ ದೊಡ್ಡ ದೊಡ್ಡ ಗಾತ್ರದ ಬೀಜಗಳನ್ನ ಬಳಸೋದ್ರಿಂದ, ದೊಡ್ಡ ದೊಡ್ಡ ತೆನೆಯಿಂದ ಬಂದಿರತಕ್ಕಂಥದ್ರಿಂದ ಮತ್ತೆ ದೊಡ್ಡ ದೊಡ್ಡ ಕಾಳುಗಳನ್ನ ನಾವು ಬೀಜಗಳನ್ನ ಆರಿಸ್ಕೊಳ್ಳೋದ್ರಿಂದ ಅವು ಸದೃಢವಾಗಿ ಬೆಳೀತವೆ. ಈಗ ನಿಮ್ಮಲ್ಲಿ ರೈತರು ಬೀಜ ಪರೀಕ್ಷೆಗೆ ಕಳಿಸಿದ್ರೆ ಮಾಡಿಕೊಡ್ತೀರಾ ವಿಶ್ವವಿದ್ಯಾಲಯದಲ್ಲಿ, ಹೇಗೆ ಚಾರ್ಜ್ ಮಾಡ್ತಾರೆ ಅದಕ್ಕೆಲ್ಲ ಹೇಗೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಾರ್ಜ್ ಮಾಡ್ತಾರೆ, ಆದರೆ ಕನಿಷ್ಠ ಬೆಲೆ ಇಟ್ಟಿದ್ದಾರೆ. ಬರೀ ಬೀಜ ಮೊಳಕೆ ಪ್ರಮಾಣ ಕಂಡುಹಿಡಿಯಲಿಕ್ಕೆ 60 rupees, ತೇವಾಂಶ ಕಂಡುಹಿಡಿಯಲಿಕ್ಕೆ 10 rupees, ಭೌತಿಕ ಶುದ್ಧತೆ ಮತ್ತು 25 rupees, ಎಲ್ಲ ಸೇರಿ ಒಟ್ಟಾಗಿ ಮಾಡಿಕೊಡ್ಬೇಕಂದ್ರೆ 100 rupees ಒಂದು ಮಾದರಿಗೆ. ಈಗ ಭೌತಿಕ ಶುದ್ಧತೆ ಅಥವಾ ತೇವಾಂಶ ಮತ್ತು ಮೊಳಕೆ ಪ್ರಮಾಣ, ತಳಿಯ ಶುದ್ಧತೆ ಅದೇನಾರ ಕಂಡುಹಿಡಿತಾರ? ತಳಿಯ ಶುದ್ಧತೆ ಬೇರೆ ಅಡಲ್ಟ್ರೇಷನ್ ಆಗಿದೆ ಆ ಬೀಜ ಹೇಗೆ? ತಳಿ ಶುದ್ಧತೆಯನ್ನು ಕಂಡುಹಿಡಿತೀವಿ. ಇನ್ನ ಮುಖ್ಯವಾದದ್ದು ರೈತರಿಗೆ ಸಮಸ್ಯೆ ಅಂತಂದ್ರೆ ಒಮ್ಮೆ ಬೀಜ ಬಿತ್ತಾರೆ ಸರಿಯಾಗಿ ಮೊಳಕೆ ಬರೋದಿಲ್ಲ, ಈ ಮೊಳಕೆ ಒಂದು ಪರೀಕ್ಷೆಯನ್ನು ಹೇಗೆ ಮಾಡಬೇಕಾಗತ್ತೆ, ಜರ್ಮಿನೇಷನ್ ಟೆಸ್ಟ್ ರೈತರು ಮಾಡೋದಾದ್ರೆ ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಮಾಡೋದ್ರಿಂದ ಒಳ್ಳೆ ಒಂದು ಫಲಿತಾಂಶ ಪಡಿಬಹುದು ಅಂತಿರ್ತಾವೆ? ನಮ್ಮ ಪ್ರಯೋಗಾಲಯದಲ್ಲಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಮೊಳಕೆ ಕಾಗದ ಪದ್ಧತಿ ಅಂತ ಬಳಸ್ತಾರೆ. ಮೊಳಕೆ ಕಾಗದ ಅಂದ್ರೆ ಜರ್ಮಿನೇಷನ್ ಪೇಪರ್ ಅಂತ ನಾವು ಹೇಳ್ತೀವಿ, ಅದನ್ನ ಬಳಸಿ ನಾವು ಮಾಡಬೇಕಾಗತ್ತೆ. ಅದು ನೀರು ಹೀರ್ಕೊಳ್ಳತಕ್ಕಂಥ ಶಕ್ತಿ ಇರಬೇಕು, ಅದರಲ್ಲಿ ಯಾವುದು ಟಾಕ್ಸಿಕ್ ಅಂಶಗಳು ಇರಬಾರ್ದು, ವಿಷ ಅಂಶಗಳು ಯಾವುದು ಇರಬಾರ್ದು, ಯಾವುದು ಕೆಮಿಕಲ್ಸ್ ಇರಬಾರ್ದು, ಆ ಥರದ ಕೆಲವೊಂದು ಗುಣಮಟ್ಟ ಹೊಂದಿರತಕ್ಕಂಥ ಜರ್ಮಿನೇಷನ್ ಪೇಪರ್ ಅಂತ ಇರುತ್ತೆ. ಅಂದರೆ ಮೊಳಕೆ ಕಾಗದ ಬಳಸ್ಕೊಂಡು ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಕನಿಷ್ಠ 400 ನಾವು ಪರೀಕ್ಷೆ ಮಾಡಬೇಕಾಗತ್ತೆ. 100 ಬೀಜಗಳನ್ನ ಒಂದೊಂದು ರೆಪ್ಲಿಕೇಶನ್ ತರ ಹಾಕೋಬೇಕು ನಾವು. ಹೇಗಪ್ಪ ಅಂತಂದ್ರೆ ಒಂದು ಪಾಲಿಥಿನ್ ಹಾಳೆ ತಗೋಬೇಕು, ಪಾಲಿಥಿನ್ ಹಾಳೆ ತಗೊಂಡ್ಬಿಟ್ಟು ಈ ಜರ್ಮಿನೇಷನ್ ಪೇಪರ್ ಅಂತ ಏನ್ ನಾವು ಹೇಳ್ತೀವಿ ಮೊಳಕೆ ಕಾಗದಗಳನ್ನ ನೀರಿನಲ್ಲಿ ನೆನೆಸಿಟ್ಟು ನೀರೆಲ್ಲ ಹೋಗ್ಲಾಡಿಸ್ಬಿಟ್ಟು ಆ ಪಾಲಿಥಿನ್ ಹಾಳೆ ಮೇಲೆ ಇಡಬೇಕು. ಒಂದು ಪಾಲಿಥಿನ್ ಒಂದು ಮೊಳಕೆ ಕಾಗದ ಪೇಪರನ್ನು ಅದ್ರ ಮೇಲೆ 100 ಬೀಜಗಳನ್ನು ಸಮಾನಾಂತರದಲ್ಲಿ ಇಡಬೇಕು. ಸಮಾನಾಂತರದಲ್ಲಿ ಎಲ್ಲ ಬೀಜಗಳು 100 x 10 ಸಾಲು, 10 ಬೀಜವನ್ನು 10 ಸಾಲು, 1 x 1.5 cm ಜಾಗ ಬಿಟ್ಟು ಅದಾದ್ಮೇಲೆ ಇನ್ನೊಂದು ತೋಯಿಸಿದ ಹಾಳೆಯನ್ನು ಅದ್ರ ಮೇಲೆ ಹಾಕಬೇಕು. ಹಾಕಿ ಮುಚ್ಚಿಟ್ಟು ಈ ಭತ್ತಕ್ಕಾದ್ರೆ 14 ದಿನಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಅನೇಕ ದ್ವಿದಳ ಧಾನ್ಯಗಳೆಲ್ಲ ನಮಗೆ 8 x 10 ದಿನಕ್ಕೆ ಎಲ್ಲ ಬೆಳೆಗಳದು ಗೊತ್ತಾಗುತ್ತೆ. ಭತ್ತ ಮತ್ತೆ ಔಡಲು ಗೋವಿನ ಜೋಳ ಇವಕ್ಕೆಲ್ಲ ಸ್ವಲ್ಪ ತಡವಾಗಿ ಬರ್ತವೆ. 10 x 15 ದಿನದಲ್ಲಿ ಎಲ್ಲದು ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ದ್ವಿದಳ ಧಾನ್ಯಗಳಂತೂ 6-7 ದಿನದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೊಳಕೆಗಳು ಬಂದಿದಾವ ಇಲ್ಲ ಅಂತ. 100 x 80 ನಮಗೆ ಮೊಳಕೆ ಬರಬೇಕು, ಕನಿಷ್ಠ 80 ಮೊಳಕೆ ಬಂದಿರಬೇಕು. ಆ ತರದ್ ಬಂತು ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತ ಒಂದೊಂದು ಎಕರೆಗೆ ಅಥವಾ ಒಂದು ಆಯಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂತ ಪ್ಲಾಂಟ್ ಪಾಪ್ಯುಲೇಷನ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ. ಕನಿಷ್ಠ ಎಲ್ಲಾ ಒಂದು ತಳಿಯ ಬೀಜಗಳು, ಉದಾಹರಣೆ ಅಂತಂದ್ರೆ ಸೂರ್ಯಕಾಂತಿ ಇರಬಹುದು, ಹೆಸರು, ತೊಗರಿ, ಇವೆಲ್ಲದರಲ್ಲೂ ಕನಿಷ್ಠ 80% ಮೊಳಕೆ ಪ್ರಮಾಣ ಇರಬೇಕು. ಇರಬೇಕು ಭತ್ತ ಸೂರ್ಯಕಾಂತಿ 75 ಒಂದೇಳೆ ಮೊಳಕೆ ಪ್ರಮಾಣ ಕಡಿಮೆ ಇತ್ತು, ಸಪೋಸ್ ಈಗ ರೈತರು ಮೊಳಕೆ ಪರೀಕ್ಷೆಯನ್ನು ಮಾಡಿಸ್ತಾರೆ, 70% ಈಗ ಅಕಸ್ಮಾತ್ ಮೊಳಕೆ ಪ್ರಮಾಣ ಕಡಿಮೆ ಇತ್ತು, ರೈತರಿಗೆ ಹೊರಗಡೆಯಿಂದ ತರಕಾಗಲ್ಲ, ತಮ್ಮದೇ ಹತ್ರ ಚೆನ್ನಾಗಿದ್ದಾವೆ ಬೀಜ ಅಂತಂದ್ರೆ ಅದರಲ್ಲಿ ಈಗ 3 kg ಎಕರೆಗೆ ಹಾಕೋದಿತ್ತು ಅಂದ್ರೆ 4 kg ಜಾಸ್ತಿ ಮಾಡ್ಕೋಬೇಕಾಗತ್ತೆ ಬೀಜ ಮೊಳಕೆ ಪ್ರಮಾಣಕ್ಕೆ ತಕ್ಕಂಗೆ. 60 ಇದ್ರೂ ಏನ್ಮಾಗುತ್ತೆ, ಬಳಸಲೇಬೇಕಾಗತ್ತೆ. ಅವಾಗ 1-2 kg ಹೆಚ್ಚಿಗೆ ಹಾಕೋಬೇಕ. ರೈತರು ಏನಾದರೂ ಈಗ ತಾವು ಹೇಳಿದ್ರಿ ಇದನ್ನ ಮಾಡ್ತಕ್ಕಂತ ಪದ್ಧತಿ ಇವೆಲ್ಲ ಅವ್ರಿಗೆ ಪಾಲಿಥಿನ್ ಪೇಪರ್ ಇರ್ಬೋದು, ಮೊಳಕೆ ಪರೀಕ್ಷೆ ಮಾಡ್ತಕ್ಕಂತ ಪೇಪರ್, ಇದು ಪ್ರಯೋಗಾಲದಲ್ಲಿ ರೈತರು ಏನ್ ಮಾಡ್ಬೇಕಪ್ಪ ಅಂತೇಳಿ, ರೈತರು ಉದಾಹರಣೆಗೆ ನ್ಯೂಸ್ ಪೇಪರ್ ಸಿಗುತ್ತೆ, ರದ್ದಿ ಕಾಗದಗಳೆಲ್ಲ ಸಿಗ್ತವೆ, ಅದನ್ನ ಒಂದು ಸಮಾನಾಂತರದಲ್ಲಿ ಕಟ್ ಮಾಡ್ಕೋಬೇಕು, ಚೌಕಾಕಾರದಲ್ಲಿ 1.5 ಅಡಿಯಿಂದ ಇನ್ನೊಂದು 1.5 ಅಡಿ ಅಷ್ಟು ಬರೋಷ್ಟು ಉದ್ದ ಆಗಲ್ಲ ಬರೋಷ್ಟು ಕಟ್ ಮಾಡ್ಕೊಂಡ್ ಬಿಟ್ಟು ಅದನ್ನ ನೆನೆ ಇಡಬೇಕು. ಇದು ನಮ್ದು ಜರ್ಮಿನೇಷನ್ ಪೇಪರ್ 2 ಸಾಕು ನಮಗೆ. ಈ ನ್ಯೂಸ್ ಪೇಪರ್ಗಳು ಅಥವಾ ರದ್ದಿ ಕಾಗದಗಳು ಏನಾಗುತ್ತೆ ಅದರಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಗಟ್ಟಿ ಇರೋದಿಲ್ಲ, ಅವು ಅವಾಗ 4-5 ತಗೋಬೇಕು, 4-5 ಪದರ ಹಾಕ್ಬೇಕು, 4-5 ಪದರದ ನೆನೆ ನೀರಲ್ಲಿ ನೆನೆ ಇಟ್ಟು ನೀರನ್ನ ಅದಂತೆ ಹೋಗ್ಲಾಡಿಸ್ಬಿಟ್ಟು ಜಾಡಿಸಿ ಪಾಲಿಥಿನ್ ಹಾಳೆ ಮೇಲೆ ಇಡಬೇಕು. ಅವ್ರಿಗೆ ಪಾಲಿಥಿನ್ ಹಾಳೆ ನಮ್ಗೆ ಸಿಗೋದಿಲ್ಲ ಅಂದ್ರೆ ಹೊರಗಡೆ ಸಿಗ್ತಕ್ಕಂತ ಯಾವ್ದೋ ಮಾರ್ಕೆಟಿಗೆ ಹೋದಾಗ ತಂದಿರ್ತಾರೆ ಬ್ಯಾಗ್ಗಳೆಲ್ಲ, ಅವನ್ನ ಕಟ್ ಮಾಡಿನ ಉಪಯೋಗಿಸ್ಕೋಬಹುದು. ಆ ಪಾಲಿಥಿನ್ ಹಾಳೆ ಮೇಲೆ ಆ 4-5 ಕಾಗದ ಪೇಪರ್ನ ಇಡಬೇಕು, ಅದ್ರ ಮೇಲೆ ಬೀಜಗಳನ್ನ ಸಮಾನಾಂತರದಲ್ಲಿ ಇಟ್ಟು 100 ಬೀಜಗಳನ್ನ ಅಂತ 4 ಮಾಡ್ಬೇಕಾಗತ್ತ, 400 ಬೀಜಗಳನ್ನ ನಾವು ಪರೀಕ್ಷೆ ಮಾಡ್ಬೇಕು. ಅಂದ್ರೆ ಅದಾದ್ಮೇಲೆ ಇನ್ನ 4-5 ಪೇಪರ್ಗಳನ್ನ ಮುಚ್ಚಿಟ್ಟು ನೆನೆಸಿಟ್ಟಿರ್ತಕ್ಕಂತ 4-5 ಪೇಪರ್ಗಳನ್ನ ಮುಚ್ಚಿಟ್ಟು ಒಂದು ಕಡೆಯಿಂದ ಮುಚ್ಚಿ ರೋಲ್ ಮಾಡಿ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಓರೆಯಾಗಿ ಇಡ್ಬೇಕು, ಗೋಡೆಗೆ ಸ್ಟ್ರೇಟ್ ಇಡಬಾರ್ದು, ಸ್ವಲ್ಪ ಓರೆಯಾಗಿ ಇಡಬೇಕು. ಇದು ಒಂದು ಪದ್ಧತಿ ಅವರು ಮಾಡಬಹುದಾಗಿರ್ತದೆ. ಅದನ್ನ ಇಟ್ಬಿಟ್ಟು 8-10 ದಿನದಲ್ಲಿ ಎಲ್ಲ ಬರ್ತದೆ ದ್ವಿದಳ ಧಾನ್ಯಗಳಾದ್ರೆ. ಈ ಏಕದಳ ಧಾನ್ಯಗಳಿಗೆ 10-14 ಭತ್ತ ಉದಾಹರಣೆಗೆ ಔಡಲ್ಲ ಅವೆಲ್ಲ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ. ದೊಡ್ಡ ಗಾತ್ರದ ಬೀಜ ಇತ್ತು ಅಂತಂದ್ರೆ ಜಾಸ್ತಿ ನೀರು ಸಿಂಪರಣೆ ಮಾಡ್ಬೇಕಾಗತ್ತೆ. ಈ ತರದ ಕಾಗದಗಳನ್ನು ಉಪಯೋಗಿಸಿದ್ರೆ ದಿನ ಸ್ವಲ್ಪ 2 ದಿನಕ್ಕೊಮ್ಮೆ ನೀರು ಒದ್ದೆ ಮಾಡ್ತಾನೆ ಇರ್ಬೇಕು ಅವನು. ಅದು ಅಲ್ಲದೆ ಈಗ ಇನ್ನೊಂದು ಏನಪ್ಪ ಈಸಿ ಮೆಥಡ್ ಅಂದ್ರೆ, ಅವ್ರಿಗೆ PVC ಪೈಪ್ ಸಿಗುತ್ತೆ, ಇದು 50 cm ಅಷ್ಟು ಒಂದು ಗಾತ್ರದ್ದು ಅಂದ್ರೆ ಅಷ್ಟು ಡಯಾಮೀಟರ್ ಇರತಕ್ಕಂತ PVC ಪೈಪ್ ಅನ್ನು ತಗೊಂಡ್ಬಿಟ್ಟು ಕಟ್ ಮಾಡಿ ಎರಡು ಕಡೆಗೂ, ಅದ್ರ ಒಳಗಡೆ ಇನ್ನ 2 inches ಬರುತ್ತೆ, 20 cm ಬರ್ತವೆ ಅಂತ ಒಂದು 4 ತಗೊಂಡ್ಬಿಟ್ಟು ಆ ಸಣ್ಣದ್ ಏನ್ ಬರುತ್ತಲ್ಲ PVC ಪೈಪ್ ಅದನ್ನ ಎರಡು ಕಡೆ ಕಟ್ ಮಾಡ್ಬಿಟ್ಟು ಈ ತರ ಏನ್ ಪೇಪರ್ಗಳಲ್ಲಿ ನಾವು ಹಾಕಿರ್ತೀವಲ್ಲ ಅದನ್ನ ರೋಲ್ ಮಾಡಿ ಅದ್ರೊಳಗೆ ಇಡಬೇಕು. PVC ಪೈಪ್ ಒಳಗೆ ಇಟ್ಟು ಅಂತ ಸಣ್ಣ ಸಣ್ಣ 4-5 ಸುರುಳಿ ಮಾಡಿರ್ತೀವಲ್ಲ PVC ಪೈಪ್ಗಳನ್ನ, ಅದನ್ನ ದೊಡ್ಡ PVC ಪೈಪ್ ಒಳಗಡೆ ಇಡಬೇಕು, ಸೈಡ್ ಎರಡು ಕಡೆ ಮುಚ್ಚಬೇಕು. ಅದು ಒಳ್ಳೇದು, ಅದು ಈಸಿ ಮೆಥಡ್ ಅಂದ್ರೆ, ಅದು ಒಂಥರ ಈ ಲ್ಯಾಬೊರೇಟರಿ ಮಾಡೋದಕ್ಕೆ ಸ್ವಲ್ಪ ಸರಿ ಅನ್ಸುತ್ತೆ. ಅದನ್ನು ಸಹ ನೀವು 8-10 ಬಿಡಬೇಕು, ಈ ಪದ್ಧತಿ ಬಿಟ್ಟರೆ ರೈತರು. ಅದಾದ್ಮೇಲೆ ಇನ್ನ ಒಂದು ಪದ್ಧತಿ ಅಂದ್ರೆ ಮರಳು ಒಂದು ಟ್ರೈನಲ್ಲಿ ಮರಳು ಚೆನ್ನಾಗಿರುತ್ತೆ ಮರಳು. ಅದು ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ 1-2 ಬಿಸಿಲಲ್ಲಿ ಒಣಗಿಸ್ಬೇಕು, ಯಾಕಂದ್ರೆ ಅದರಲ್ಲಿರ್ತಕ್ಕಂತ ರೋಗಾಣುಗಳು ಕ್ರಿಮಿಗಳೆಲ್ಲ ಸಾಯ್ತವೆ. ಅಂತ ಒಂದು ಉಸುಕನ್ನು ತಗೊಂಡ್ ಬಂದ್ಬಿಟ್ಟು ಒಂದು ಟ್ರೈನಲ್ಲಿ ಹಾಕಿ ಅಥವಾ ಒಡೆದೋಗಿರ್ತಕ್ಕಂಥ ಯಾವ್ದಾದ್ರು ಟಬ್ ಇರ್ಬೋದು, ಕೊಡ ಇರ್ಬೋದು, ಬಕೆಟ್ ಇರ್ಬೋದು, ಯಾವ್ದಾದ್ರು ತಮ್ಮಲ್ಲಿರ್ತಕ್ಕಂಥದ್ದನ್ನ ಅಥವಾ ಮಣ್ಣಿನ ಮೇಲನ್ನು ಹೊರಗಡೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಲೈನ್ ಹಾಕಿ ನೀರ್ ಹಾಕಿ ಬೀಜಗಳನ್ನ ಹಾಕಿ ಮುಚ್ಚಬೇಕು. ಮುಚ್ಚಿ ಮತ್ತೆ ಅಂದ್ರೆ ಇಲ್ಲಿ ಪೇಪರಲ್ಲಿ ಮತ್ತೆ ಲ್ಯಾಬೊರೇಟರಿಯಲ್ಲಿ ಸ್ವಲ್ಪ ಬೇಗ ಬರ್ತವೆ, ಎಂಟರ್ತಾನೆ ಅಲ್ಲಿ ಒಂದು ಎರಡು ಮೂರು ದಿನ ತಡವಾಗಿ ಬರ್ತವೆ. ಇಲ್ಲಪ್ಪ ನಮಗೆ ಮರಳನ್ನು ತರಲ್ಲ, ನಮ್ದೇ ಹೊಲ ಇದೆ, ಹೊಲದಾಗೆ ಮಾಡಿಬಿಡ್ತೀವಿ, ಹೆಂಗಿದ್ರು ಹೊಲಕ್ಕೆ ಅಡ್ಡಾಡ್ತೀವಿ ಅನ್ನೋದಾದ್ರೆ ಆ ಹೊಲದಲ್ಲೇನೆ ಒಂದಿಷ್ಟು ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಸಾಲ್ ಕೊರೆದು ಅದರಲ್ಲೂ ಬೀಜಗಳನ್ನು ಹಾಕಿ ಪರೀಕ್ಷೆ ಮಾಡ್ಬೋದು. ಬಿಡು ಒಂದು ಒಂದು ವಾರ ಅಥವಾ ಹತ್ತು ದಿನದ ನಂತರ ಅವರು ನೋಡಿದರೆ ಎಷ್ಟು ಪ್ರಮಾಣದಷ್ಟು ಬೀಜ ಮೊಳಕೆ ಹೊಡೆದಿದ್ದೇವೆ ಅಂತ ಗೊತ್ತಾಗ್ತದೆ. ಈಗ ಜಾಸ್ತಿ ಬಂತು ಅಂತಂದ್ರೆ ಒಳ್ಳೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಕಡಿಮೆ ಇತ್ತು ಮೊಳಕೆ ಕಡಿಮೆ ಬಂದಿತ್ತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೀಜಗಳನ್ನು ನಿರ್ಧಾರ ಮಾಡಬೇಕು. ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ? ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಬೀಜ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಮಗಿನ್ನ ಅನೇಕ ಸ್ಕೋಪ್ ಅವಕಾಶಗಳಿದೆ. ಬರೀ ಕೇವಲ 6,000 ಸ್ಯಾಂಪಲ್ಗಳು ಕಡಿಮೆ ಆಯ್ತದು ಆರು ಜಿಲ್ಲೆಗಳಿಗೂ ಅಥವಾ ಇಡೀ ಇದಕ್ಕೆ ಹೋಲಿಸಿದ್ರೆ. ಇನ್ನ ರೈತ ಮುಂದೆ ಮುಂದೆ ಬಂದು ತಮ್ಮ ಸ್ಯಾಂಪಲ್ಗಳನ್ನ ಮಾದರಿಗಳನ್ನ ಪರೀಕ್ಷೆ ಮಾಡಿ ಬಳಸಲೇಬೇಕು. ಈಗ ಇದರಿಂದ ಆಗಿರ್ತಕ್ಕಂತ ಈಗ ನಾವು ಕೇಳ್ಬೋದು, ಪರೀಕ್ಷೆ ಮಾಡೋಕೆ ಮಾಡಿ ಬಿತ್ತಿದ್ರೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕು, ನಾವು ಬೀಜೋಪಚಾರ ಮಾಡಬೇಕೋ ಬೇಡೋ ಅವೆಲ್ಲ ಗೊತ್ತಾಗುತ್ತೆ, ಅಥವಾ ಎಷ್ಟು ಬೇಕು ಅದೆಲ್ಲ ಮಾಡ್ಕೋಬಹುದು. ಅದಲ್ಲದೆ ಇದಾದ ನಂತರ ಲಾಭ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್, ನಮ್ಮ ರೈತರ ಆದಾಯ ದ್ವಿಗುಣಗೊಳ್ಳಬೇಕು. ಈಗ ನೀವು ಉತ್ತಮ ಗುಣಮಟ್ಟದ ಬೀಜ ನೀವು ಬಳಸದೇ ಇದ್ರೆ, ಈಗ ನೀವು ಏನೇ ಹಾಕ್ರಿ, ಗೊಬ್ಬರ ಹಾಕ್ರಿ, ನೀರು ಹಾಕ್ರಿ, ಗುಣಮಟ್ಟದ ಬೀಜ ಇಲ್ಲ ಅಂದ್ರೆ ಲಾಸ್ ಆಗ್ಬಿಡ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜದಿಂದನೇ 20-30% ಲಾಭ ಮಾಡಬಹುದು ನೀವು. ಅದು ಅವ್ರಿಗೆ ಅರಿವಾಗಬೇಕು. ಅದು ಅರಿವಾಯ್ತು ಅಂತಂದ್ರೆ ಇಲ್ಲಿ ಜಾಗೃತರಾಗಬೇಕು, ಬೀಜವನ್ನ ಬಿತ್ತನೆಗೆ ಬಳಸಬೇಕು. ಈಗ ಅವ್ರೇನಂತಾರೆ, ಇಷ್ಟು ಯಾಕಪ್ಪ ಸುಮ್ನೆ ತರ್ತೀವಿ ಬಿತ್ತು ಬಿಡ್ತೀವಿ, ಅಥವಾ ಇಲ್ಲೇ ಮನೆಯಲ್ಲೇ ಇದಾವೆ ಅವ್ನ ಮತ್ತೆ ಹಾಕಿ ಹಾಕ್ಬಿಟ್ರು, ಮನೆಯಲ್ಲಿರೋ ಬೀಜ 5 kg ಬದಲು 10 kg ಹಾಕಿದ್ರು ಏನಾಗಲ್ಲ, ಜಾಸ್ತಿ ಹಾಕ್ಬಿಡು. ಆದ್ರೆ ಸದೃಢವಾಗಿರ್ತಕ್ಕಂಥ ಬೀಜಗಳು ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದು ಅರ್ಥ ಆಗ್ಬೇಕು. ಅದಲ್ದೇ ಏನೇನ್ ಲಾಭ ಅಂತ ತಿಳ್ಕೊಂಡ್ರೆ ಅವ್ರು ಮುನ್ನುಗ್ಗಿ ಬರ್ತಾರೆ. ಅದು 1-2 ನಿಮ್ಗೆ ತಿಳಿಸ್ಕೊಡೋಣ ಅಂತ ಇಷ್ಟಪಡ್ತೀನಿ. ಈ ಬೀಜ ಪರೀಕ್ಷೆ ಮಾಡಿದ ನಂತರ ನೀವೇನು ಒಳ್ಳೆ ಬೀಜ ಬಿತ್ತುತ್ತೀರಲ್ಲ, ಉತ್ತಮವಾಗಿ ಇದಾವ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ ಪರೀಕ್ಷೆಯಿಂದ. ಒಂದು ಇದರಿಂದ ಒಂದೇ ಗಾತ್ರದ ಬೀಜಗಳು ಸಿಗ್ತವೆ. ಒಂದೇ ಗಾತ್ರದ ಬೀಜ ಇರೋದ್ರಿಂದ ಬೆಳೆ ಸಮನಾಗಿರೋದ್ರಿಂದ ಕೂರ್ಗೆಯಿಂದ ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀವು 10-12 kg ಬಳಸೋ ಬದಲು ಸ್ವಲ್ಪ ಪ್ರಮಾಣದ ಬೀಜ ನಾವು ಉಳಿತಾಯ ಮಾಡೋ ಬೀಜ ಎಷ್ಟು ಬಳಸ್ತಿರೋದ್ರ. ಉತ್ತಮ ಬೀಜಗಳನ್ನ ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಮೊಳಕೆ ಹೊಡಿತದೆ. ಎಕರೆ ವಾರ ಎಷ್ಟು ನಮಗೆ ನಿರ್ದಿಷ್ಟವಾಗಿ ಸಸಿಗಳು ಬೇಕು. ಈಗ ನೋಡಿ, ಈಗ ತೊಗರಿ ಆಗಲಿ ಈಗ ಬಿತ್ತಾರೆ, ಬಿತ್ತಬಿಟ್ಟು ಮನೆ ಬಂದ್ಬಿಡ್ತಾರೆ, ಒಂದು 15 ಹೋಗಿ ನೋಡಿದ್ರೆ ಕೆಲವೊಂದಿಷ್ಟು ಸಸಿಗಳು ಅಲ್ಲಲ್ಲೇ ಸಾಯ್ತಾ ಇರ್ತವೆ. ಅದು ಮುಂಚೆನೆ ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಸಿಗಳು ಇದ್ರಲ್ಲಿ ರೋಗ ಇದೆ. ಸಸಿ ಸಾಯಿಗೋರು ಕೊಳೆ ರೋಗ ಬರುತ್ತೆ, ಕಾಂಟ ಕೊಳೆ ರೋಗ ಬರುತ್ತೆ, ಇವೆಲ್ಲ ಹೋದ್ರಲ್ಲಿ ಗೊತ್ತಾಗುತ್ತೆ. ಪರೀಕ್ಷೆ ಮೊದಲೇ ಮಾಡಿಸ್ಕೊಂಡ್ಬಿಟ್ರೆ ನಾವು ಜಾಸ್ತಿ ಬಿತ್ತಬೇಕಾ ಕಡಿಮೆ ಬಿತ್ತಬೇಕಾ ಅದು ಗೊತ್ತಾಗುತ್ತೆ. ಅದು ಅದಕ್ಕೇನು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು. ಈ ಅದೇ ಅಲ್ಲದೆ ಈಗ ಉತ್ತಮ ಬೀಜಗಳಿಂದ ಬಂದಿರತಕ್ಕಂಥ ಸಸಿಗಳೇನಿರ್ತಾವಲ್ಲ, ಸದೃಢವಾಗಿರ್ತವೆ, ಶಕ್ತಿಯುತವಾಗಿರ್ತವೆ, ಏಕರೂಪದಿಂದ ಬೆಳೀತವೆ. ಆಮೇಲೆ ಇದರಿಂದಾಗಿ ಕೀಟ ಮತ್ತು ರೋಗಗಳ ಬಾಧೆಯನ್ನು ತಡಿತಕ್ಕಂಥ ಶಕ್ತಿ ಇರುತ್ತೆ. ಆಮೇಲೆ ಜೊತೆ ಜೊತೆಗೆ ಬರ್ತಕ್ಕಂಥ ಕಳೆ ಬೀಜಗಳ ಜೊತೆಗೆ ಕಾಂಪಿಟೇಷನ್ ಮಾಡಿ ಮೇಲೆ ಬರ್ತವೆ, ಸದೃಢವಾಗಿ ಮೇಲೆ ಬರ್ತವೆ. ಅದು ಅಲ್ಲದೇನೆ ಏಕಕಾಲಕ್ಕೆ ಮಾಗುತ್ತವೆ, ಅಂದರೆ ಒಂದೇ ರೀತಿ ಕಟಾವು ಮಾಡ್ಬೋದು, ಒಕ್ಕಣೆ ಮಾಡ್ಬೋದು ಒಂದೇ ಸಮಯದಲ್ಲಿ. ಈಗ ಕಳಪೆ ಮಟ್ಟದ ಬಿತ್ತನೆ ಬೀಜ ನಾವೇನಾದ್ರು ಉಪಯೋಗಿಸಿದ್ರೆ ಬೆಳೆ ಸರಿಯಾಗಿ ಬರೋದಿಲ್ಲ, ಅಲ್ಲಲ್ಲೇ ಸಾಯ್ತವೆ, ಅದರಿಂದ ನಷ್ಟ ಜಾಸ್ತಿ ಆಗ್ತದೆ. ಅದಲ್ಲದೇ ಈ ಅನ್ಯ ಜಾತಿ ತಳಿಗಳು, ಆಮೇಲೆ ಇತರೆ ತಳಿ ಗಿಡಗಳು, ಕಳೆ ಗಿಡಗಳ ಪ್ರಮಾಣ ಕಡಿಮೆ ಆಗುತ್ತೆ. ಈ ಕಡಿಮೆ ಆದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಬೇರೆ ತಳಿ ಬೀಜ ನಾವು ಮೊದಲೇ ತೆಗೆದುಬಿಟ್ರೆ ಜೈವಿಕ ಶುದ್ಧತೆ ಉಳಿತದೆ, ಗುಣಮಟ್ಟ ವರ್ಷದಿಂದ ವರ್ಷಕ್ಕೆ ತಳಿ ಶುದ್ಧತೆ ಉಳಿಯುತ್ತೆ. ನಾವು ಅನ್ಕೋತೀವಿ ಇದು ಹೀಗೆ ಇರ್ಲಿ ಬಿಡಪ್ಪ, ಒಂದ್ 4 ಗಿಡಗಳು ನೋಡಿ ತೊಗರಿ ಅದು ತೊಳಕ ಹೋದಾಗ ಬೇರೆ ತಳಿಗಳು ಕುಡಿರ್ತವೆ, ಮತ್ತೆ ಬೇರೆ ಬೇರೆ ತಳಿಗಳು ಕುಡಿರ್ತವೆ. ಆ ತರದ್ದು ನಾವು ಈಗ ಬೆಳೆಯುವಾಗನೇ ನಾವು ಅದನ್ನ ತೆಗೆದಿಡ್ರೆ ಬಿತ್ತುವಾಗನು ಕೇರ್ ತಗೋಬೇಕು. ಬೆಳೆ ಬರುವಾಗಲೂ ನಾವು ಕೆಲವೊಂದಿಷ್ಟು ಗಿಡಗಳು ಯಾವ ಜಾತಿ ಇದಾವೆ, ಯಾವ ತಳಿ ಇದಾವೆ, ಹೂವು ಜಾಸ್ತಿ ಬೇರೆ ಇದೆಯೋ ಅವೆಲ್ಲ ನೋಡ್ಬಿಟ್ಟು ನಾವು ಆರಿಸ್ಕೊಂಡು ಆ ಗಿಡಗಳನ್ನ ತೆಗೆದ್ರೆ ಅಲ್ಲೂ ಸಹ ನಾವು ತಳಿ ಶುದ್ಧತೆಯನ್ನು ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅಂದ್ರೆ ರೈತ ಬಾಂಧವರು ಯಾರು ಬೀಜ ತಮ್ಮ ಸ್ವಂತ ಬೀಜ ಉಪಯೋಗ ಮಾಡುವಂಥವ್ರು ಇಂಥ ಪರೀಕ್ಷೆಗಳನ್ನು ಮಾಡಿಸಿ ಬಿತ್ತನೆಗೆ ಬಳಸಬೇಕಾಗತ್ತೆ. ಈಗ ಸಾಮಾನ್ಯವಾಗಿ 80% ರೈತರು ಏನು ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಬೀಜಗಳನ್ನು ತಂದು ಬಿತ್ತಾರೆ. ಒಮ್ಮೆ ಬಿತ್ತಿದಾಗ ಅಲ್ಲಿ ಸಹ ಮೊಳಕೆ ಬರದೇ ಹೋಗ್ಬೋದು, ಮೊಳಕೆ ಚೆನ್ನಾಗಿ ಬರ್ಬೋದು ಅಂತ ಸಂದರ್ಭಗಳು ಇರ್ತವೆ. ಅಲ್ಲಿ ರೈತರು ಏನು ಮಾಡಬೇಕು, ಬಿತ್ತಾರೆ ಒಮ್ಮೆ ಬೀಜ ನಾಟೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಏನು ರೈತರು ಯಾವ ರೀತಿ ಜಾಗೃತರಾಗಿರ್ಬೇಕಂತಿರ್ತಾವೆ? ಇದು ಒಳ್ಳೆ ಪ್ರಶ್ನೆ. ರೈತರು ಇದು ಯೋಚನೆ ಮಾಡಲೇ ಕೇಳ್ತಾರೆ. ಹೌದು, ಈಗ ತಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಬಿತ್ತಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಬಿತ್ತನೆಗೆ ಮುಂಚೆ ಒಂದ್ ಎರಡು ದಿನ ಮುಂಚೆ ಅವ್ರು ಯೋಚನೆ ಮಾಡ್ಬೇಕು. ಅದೇನಪ್ಪ ಅಂತಂದ್ರೆ, ಒಂದ್ ಸ್ವಲ್ಪ ಬೀಜಗಳನ್ನ ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಹಾಕೋಬೇಕು. ಸ್ವಲ್ಪ ಬೀಜ ತೆಗೆದಿಟ್ಕೋಬೇಕು, ತೆಗೆದಿಟ್ಕೋಬೇಕು, ಬಿಲ್ ತೆಗೆದಿಟ್ಕೋಬೇಕು, ಅದ್ರ ಜೊತೆಗೆ ಬಂದಿರತಕ್ಕಂಥ ಪ್ಯಾಕೆಟ್ ತೆಗೆದಿಟ್ಕೋಬೇಕು, ಅದ್ರ ಜೊತೆ ಬಂದಿರತಕ್ಕಂಥ ಬಿಲ್ ಬೀಜಗಳನ್ನ ತೆಗೆದಿಡ್ಬೇಕು, ಬಿಲ್ ಮುಖ್ಯವಾಗಿ ಬಿಲ್ ಅನ್ನ ತೆಗೆದಿಟ್ಕೋಬೇಕು ಅವ್ರು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಅಲ್ಲೇನೆ ಮೊಳಕೆ ಪರೀಕ್ಷೆನು ನಾವು ಮಾಡ್ಕೋಬಹುದು, ಮನೆ ಅಲ್ಲೇನೆ ಹೊಲದಲ್ಲೇನೆ ಮನೆಯಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ. ಒಂದು 8-10 ದಿನದಲ್ಲಿ ಬಂದ್ಬಿಡುತ್ತೆ ನಿಮಗೆ, ಒಂದು 50 ಬೀಜ ಹಾಕಿದ್ರೆ 4 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಏನಾದ್ರು ದ್ವಿದಳ ಧಾನ್ಯಗಳಾಗಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಇತ್ತು ಅಂದ್ರೆ 8 ದಿನದಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅಕಸ್ಮಾತ್ ಅವು ಮೊಳಕೆ ಬರಲಿಲ್ಲ, ಹೊಲದಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ, ಯಾಕೆ ಮೊದಲೇ ಪರೀಕ್ಷೆ ಮಾಡ್ಕೊಂಡಿದ್ರೆ ಗೊತ್ತಾಗಿರ್ತಿತ್ತು. ಸಡನ್ ಆಗಿ ನಾವು ಬಿತ್ತೋದ್ರಿಂದ ಏನಾಗುತ್ತೆ, ಆಮೇಲೆ ನಾವು ಯೋಚನೆ ಮಾಡಿ ಅದನ್ನ ಟೆಸ್ಟ್ ಪರೀಕ್ಷೆ ಮಾಡೋಕ್ಕೂ ನಮ್ಮ ಹತ್ರ ಸ್ವಲ್ಪ ಬೀಜ ಇರ್ತವೆ, ಉಳ್ಸ್ಕೊಂಡಿದ್ದೆ ಒಳ್ಳೇದು. ಅಂತ ಉಳ್ಸ್ಕೊಂಡಿರ್ತಕ್ಕಂಥ ಬೀಜಗಳನ್ನು ನಾವು ಮತ್ತೆ ನಮ್ಮಲ್ಲೇ ಹಾಕಿಕೊಂಡು ನೋಡ್ಕೊಂಡ್ಬಿಟ್ಟು ಆಮೇಲೆ ಆಯಾ ತಾಲೂಕಿನ ಕೃಷಿ ನಿರ್ದೇಶಕರನ್ನ ಭೇಟಿಯಾಗಿ ಕೃಷಿ ಇಲಾಖೆಗೆ ಹೋಗ್ಬಿಟ್ಟು ಕೃಷಿ ನಿರ್ದೇಶಕರಿಗೆ ಹೋಗ್ಬಿಟ್ಟು ನಮಗೆ ಈ ಥರ ಆಗಿದೆ, ಈ ಥರ ನಮ್ಮ ಜೊತೆ ಬೀಜಗಳಿದೆ, ಪಾಕೆಟ್ ಇದೆ, ನಮ್ಮಲ್ಲಿ ರಸೀದಿನೂ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಕಂಪ್ಲೇಂಟ್ ಬರೆದು ಕೊಡ್ಬೇಕು. ಈ ತರ ನಮ್ಮಲ್ಲಿ ಒಂದು ರೈತರಿಗೆ ತಿಳುವಳಿಕೆ ಬರಬೇಕು. ಆಮೇಲೆ ಈಗಿನ ಒಂದು ಸಂದರ್ಭದಲ್ಲಿ ಅಂತೂ ಪ್ರೈವೇಟ್ ಕಂಪನಿಯವರಿಗೂ ತಮ್ಮದೇ ಬೀಜಗಳನ್ನು ಸಹ ಸೇಲ್ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲೂ ಸಹ ಮಾರಾಟ ಕಡಿಮೆ ಆಗಿದೆ. ರೈತರಿಗೆ ಇನ್ನೊಬ್ರು ರೈತರಿಂದ ಬೇರೆ ಜಿಲ್ಲೆಗೆ ಹೋಗಿ ತರ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಂತೂ ತಮ್ಮ ಬೀಜಗಳನ್ನ ತಾವೇ ಬಳಸ್ಕೊಳ್ಳಂತ ಪರಿಸ್ಥಿತಿ ಬಂದಿದೆ. ಅದು ಈ ತರ ಇಲ್ಲದೇ ಇದ್ರು ಬಳಸ್ಕೊಂತ ಇದ್ರು. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಅವರು ಅಕಸ್ಮಾತ್ ಬೀಜ ಪರೀಕ್ಷಾ ಕೇಂದ್ರಕ್ಕೆ ಅವ್ರು ಕಳಿಸದೇ ಇದ್ರೂ ಪರವಾಗಿಲ್ಲ, ಸಿಂಪಲ್ ಆಗಿ ಸರಳವಾಗಿ ಇಂಥ ಒಂದು ಪದ್ಧತಿಗಳನ್ನು ಅವ್ರು ಬಳಸ್ಕೊಂಡ್ರೆ ಮುಂದಾಗ್ತಕ್ಕಂತ ನಷ್ಟವನ್ನು ತಪ್ಪಿಸಿ ಅನುಕೂಲ ಆಗುತ್ತೆ. ಒಳ್ಳೇದು ಡಾಕ್ಟರ್ ಎನ್ ಎಂ ಶಕುಂತಲಾ ಅವರೇ, ಇದುವರೆಗೂ ಈ ಬೀಜ ಪರೀಕ್ಷೆ ಅಂದ್ರೆ ಏನು, ಯಾವ ರೀತಿ ಪರೀಕ್ಷೆಯನ್ನು ಮಾಡಬಹುದು ಅಂತಕ್ಕಂತ ವಿಚಾರ. ಗಾದೆ ಮಾತಿದೆ ಏನಂತಂದ್ರೆ, ಬೀಜದಂತೆ ಬೆಳೆ, ನೂಲಿನಂತೆ ಬಟ್ಟೆ ಅಂತಕ್ಕಂಥ ಒಂದು, ನೂಲಿನಂತೆ ಸೀರೆ ಅಂತಕ್ಕಂಥ ಒಂದು ಗಾದೆ ಮಾತು. ಅದೇ ರೀತಿ ರೈತರು ಉತ್ತಮ ಬೆಳೆಯನ್ನು ತಗೋಬೇಕಂದ್ರೆ ಉತ್ತಮ ಬೀಜವನ್ನ ಮುಖ್ಯವಾಗಿ ಕೃಷಿಯಲ್ಲಿ ಬಳಸಬೇಕು. ಅದು ಅಲ್ಲದೆ ಸುಬೀಜಂ ಸುಕ್ಷೇತ್ರ ಸಂಪದೈತೆ ಜಯತೆ, ಒಳ್ಳೆ ಬೀಜ ಒಳ್ಳೆ ಕ್ಷೇತ್ರದಲ್ಲಿ ಬಂತು ಅಂತಂದ್ರೆ ಜಯ ಇರುತ್ತೆ. ಹೌದೌದೌದು, ಯಾಕಂದ್ರೆ ಬೀಜ ಅದಕ್ಕೆ ಅಷ್ಟು ಮಹತ್ವನ ಕೊಡಬೇಕಾಗಿದೆ. ಇತ್ತೀಚೆಗೆ ರೈತರು ಒಳ್ಳೆ ಒಂದು ಬೀಜಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ಹಿರಿಯರು ಕೊಡ್ತಾ ಇದ್ರು, ಬೀಜ ಅಂತಂದ್ರೆ ಅದು ದೇವ್ರ ಸಮಾನ ಅಂತ ಅದನ್ನ ಪೂಜ್ಯ ಭಾವನೆಯಿಂದ ಪೂಜೆ ಮಾಡಿ ಬಿತ್ತನೆಗೆಲ್ಲ ಬಳಸ್ತಾ ಇದ್ರು. ಆ ಬೀಜವನ್ನ ಒಳ್ಳೆ ರೀತಿಯಿಂದ ಯಾರಿಗೂ ಕೈ ಮುಟ್ಟದಲ್ಲಿ ನೆಲಕದಲ್ಲಿ ಒಳ್ಳೆ ಸುರಕ್ಷಿತವಾಗಿ ಬೀಜವನ್ನ ಇಡ್ತಿದ್ರದನ್ನೆಲ್ಲ ಆರ್ತಿ ಅದಕ್ಕೆ ಪೂಜ್ಯ ಭಾವನೆ ಇರ್ತಿತ್ತು. ಅದೇ ರೀತಿ ಭಾವನೆಯನ್ನು ಇಟ್ಕೋಬೇಕು ರೈತರು, ಬಿತ್ತನೆಗೆ ಉತ್ತಮ ಬೀಜವನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಅಂದಂಗೆ ಬೀಜ ಏನಾದರೂ ಈಗ ಪ್ಯಾಕೆಟ್ ಬೀಜ ತಂದಾಗ, ಆಮೇಲೆ ಇನ್ನೊಂದು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಸಾವಯವ ಬೀಜೋತ್ಪಾದನೆಗೂ ಸಹ ರೈತರು ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳಿ, ತಾವೇ ತಮ್ಮ ಬೀಜಗಳನ್ನ ಬಳಸೋದ್ರ ಜೊತೆಗೆ ಸಾವಯವ ಗೊಬ್ಬರ, ಸಾವಯವ ಔಷಧಿಗಳನ್ನ ಬಳಸೋದ್ರಿಂದ, ಆಮೇಲೆ ಸಾವಯವ ಬೀಜೋತ್ಪಾದನೆಗೆ ಏನೇನ್ ಮುಂಜಾಗ್ರತೆ ತಗೋಬೇಕು ಅನ್ನೋದನ್ನು ಸಹ ಅವರು ತಾವು ಬೀಜ ಪ್ರಮಾಣ ಸಂಸ್ಥೆಯಲ್ಲಿ ಹೋಗಿ ಭೇಟಿ ಆದ್ರೆ ಈ ಔಷಧಿ ಹೊಡೆಯೋದು ಕಡಿಮೆ ಮಾಡಿದೆ. ನಮ್ಮ ಆರೋಗ್ಯನೂ ಸಹ ನಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಒಂದು 3 ವರ್ಷದ ತನಕ ಅವ್ರು ಅದನ್ನ ಮೇಂಟೈನ್ ಮಾಡ್ಕೊಂಡ್ರೆ 4ನೇ ವರ್ಷದಿಂದ ಅವ್ರದೇ ಆಗ್ಬಿಡುತ್ತೆ, ಅವ್ರ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಅವ್ರಿಗೂ ಸಹ ಸರ್ಟಿಫೈ ಮಾಡ್ತಾರೆ. ಈಗ ಸಾವಯವ ಹಣ್ಣುಗಳಿಗೆ ಎಷ್ಟು ಬೆಲೆನೋ ಸಾವಯವ ಬೀಜಕ್ಕೂ ಅಷ್ಟೇ ಬೆಲೆ, ಯಾಕಂದ್ರೆ ಮುಂದೆ ಅದೇ ಬೀಜನೇ ಎಲ್ಲಾ ರೈತರು ಬಳಸೋದ್ರಿಂದ ಔಷಧಿನು ಸಹ ಕಡಿಮೆ ಬಳಸ್ತಾರೆ, ಒಳ್ಳೆ ಕಾಳನು ಸಿಗುತ್ತೆ, ಬೀಜನು ಸಿಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಸ್ವಲ್ಪ ಸಾವಯವ ಬೀಜೋತ್ಪಾದನೆಗೂ ಸಹ ಮುಂದೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಳ್ಳೇದು ಮೇಡಮ್ ಅವರು ತಾವು ಹೇಳಿದಂತ ವಿಚಾರವನ್ನ ರೈತರು ಗಮನಿಸಿ ಅಂತ ಹೇಳೋಣ, ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ಧನ್ಯವಾದಗಳು ಸರ್. ಕಡುಗರೆಯವರಿಗೆ ಬೀಜ ಪರೀಕ್ಷೆಯ ಮಹತ್ವ ಕುರಿತು ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ದೀರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಭಾವಲತ್ತಿ. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸೋಣ.